ಅದು ಈ ಲೋಕಲ್ ಈ ಗೊಬ್ಬರ ಹಾಕಿ ಮೊದಲು ನಾವು 30 ಟನ್ ತೆಗಿತಿದ್ದೇವೆ, ಈಗ ಅದ್ರ ಡಬಲ್ ಆಗೈತಿ, ನಮ್ಮ 60 ಟನ್ ಮಟ ನಾವು ಬೆಳೆಸ್ತಾ ಇದ್ದೇವೆ ಈಗ ಎಕರೆಗೆ. ಅಂದ್ರೆ ಅಲ್ಲಿ ಏನಾದರೂ ಬೆಳವಣಿಗೆಯಲ್ಲಿ ಅಥವಾ ಬೇಸಾಯ ಪದ್ಧತಿ ಒಳಗೆ ಬದಲಾವಣೆ ಮಾಡಿಕೊಂಡಿರೋ ಹೆಂಗ, ಅಂತರ ಆಗಿರ್ಬೋದು, ತಳಿ ಆಯ್ಕೆ ಆಗಿರ್ಬೋದು, ಅಥವಾ ನಿರ್ವಹಣಾ ಪದ್ಧತಿ ಆಗಿರ್ಬೋದು, ಮುಂಚೆ ನಾವು ಹಾಯಿ ನೀರು ಹಾಕ್ತಿದ್ವಿ ಈಗ ಡ್ರಿಪ್ ಹಾಕಿದ್ರಿಂದ ಅನುಕೂಲ ಆಗಿದೆ ಅನ್ನೋಂಥದ್ದು, ಹಿಂಗೇನಾದರೂ ಬದಲಾವಣೆ ಮಾಡಿಕೊಂಡಿದ್ರೆ? ನಾವು ಮೊದಲೆಲ್ಲ ಕಬ್ಬು ಕಡಿದ ಕೂಡಲೇ ರೌಂದೆ ಸುಟ್ಟಿ ಅವು ಎಲ್ಲ ಇದು ಮಾಡ್ತಿದ್ದೆವು, ಈಗ ಹಂಗೆ ಮಾಡ್ತಾ ಇಲ್ಲ. ನಮ್ಮ ಟ್ರಾನ್ಸ್ಮೀಟರ್ ಅಂತ ಮಿಷಿನ್ ಅಂತ ಹೇಳಿ ನಮ್ಮ ರೌಂದಿ ಬುಕ್ಣಿ ಮಾಡುವ ಮಿಷಿನ್ನು ಕೃಷಿ ಇಲಾಖೆಯಿಂದ ನಾವು ಸಬ್ಸಿಡಿಯಲ್ಲಿ ಕೊಟ್ಟು ಅದು ತೊಗೊಂಬಂದು ಅದರಿಂದ ನಾವು ಸಾಕಷ್ಟು ಭೂಮಿಯನ್ನು ಅವು ಎಲ್ಲ ಇದು ಮಾಡಿ ಆ ರೌಂದಿ ಬುಕ್ಣಿ ಮಾಡಿದ ಇದಕ್ಕೆ ಆ ಎರೆಹುಳ ಗೊಬ್ಬರ ಎರೆಹುಳ ಎಲ್ಲ ಇದು ಆಗಿ ಅವು ಎಲ್ಲ ಭೂಮಿ ಮಿದು ಮಾಡಿ ಇದು ಆಗಿತ್ತು. ಆದ್ದರಿಂದ ಸಾಕಷ್ಟು ಸೈಜ್ ಇದು ಬರ್ತಾ ಇದೆ. ಮತ್ತು ಡ್ರಿಪ್ಕೇಶನ್ ಅಂದರೆ ಡ್ರಿಪ್ ಅಂದರೆ ಭೂಮಿ, ನಮ್ಮ ಭೂಮಿ ಕರಿ ಭೂಮಿ ಅಲ್ಲ, ಬಿಳಿ ಮಸಾರಿ. ಆದರೂ ನಾವು ಯೂರಿಯಾ ಗೊಬ್ಬರ ಹೆಂಗೆ ನೀರು ಹೆಂಗೆ ಬೀಳ್ತೇವೋ ಅಷ್ಟು ಗಟ್ಟಿ ಆಗ್ತತಿ ಮೊದಲೇ. ಈಗ ನಾವು ಇದು ರೌಂದಿ ಬುಕ್ಣಿ ಮಾಡಿದ್ದೇವಲ್ಲ ಅದರೊಳಗಿಂದ ನೀರು ಬಿಟ್ಟಿದ ಕೂಡಲೇ ಅವು ಮಿದು ಆಗ್ತಾ ಇದೆ, ಅಂದರೆ ಕೊಳಕ್ಕೆ ಗೊಬ್ಬರ ಆಗಿ ಇದು ಮೇಲೆ ಉಬ್ತಾ ಇದೆ ಇದು, ಹಿಂಗಾಗಿ ಇಳುವರಿ ಹೆಚ್ಚು ಬರ್ತಾ ಇದೆ ಸಾಕಷ್ಟು. ಈ 3 ವರ್ಷದ ಹಿಂದೆ ಸುಡ್ತಾ ಇದ್ರಿ ಮೊದಲ ರೌಂದಿ ಬುಕ್ಣಿ ಮಾಡೋ ನಮ್ಗೆ ಗೊತ್ತಿರಲ್ಲ ಇತ್ತು. ಆಮೇಲೆ ನಾವು ರೌಂದಿ ಎಲ್ಲ ಬೆಂಕಿ ಹಚ್ಚಿ ಎಲ್ಲ ಸುಟ್ಟು ಅವು ಎಲ್ಲ ಕೆತ್ತಿ ಇದು ಮಾಡ್ತಿದ್ದೆವು, ಮತ್ತು ಗಳಿ ಹೊಡಿತಿದ್ದೆವು ಅದರೊಳಗೆ. ಈಗ ನಾವು ಗಳಿನೂ ಹೆಚ್ಚು ಹುಡುವಂಗಿಲ್ಲ, ಏನಿಲ್ಲ, ಬರೇ ಆ ಇದು ರೌಂದಿ ಬುಕ್ಣಿ ಇದು ಮಾಡುವಂಗಿಲ್ಲ, ಮತ್ತು ಇದು ಕಳೆನಾಶಕ ಎಲ್ಲ ಯಾವುದೇ ಔಷಧಿ ಹೊಡುವಂಗಿಲ್ಲ ಈಗ. ಅದರಿಂದ ನಮಗೆ ಬೇಕಷ್ಟು ಇಳುವರಿ ಹೆಚ್ಚು ಬರ್ತಾ ಇದೆ, 1 ಎಕರೆಗೆ 20 ಟನ್ ಹೆಚ್ಚಿಗೆ ಬಂದಂಗೆ ಆಗುತ್ತದೆ. ಹಿಂಗಾಗಿ ಸೈಜ್ನು ಕಬ್ಬು ಬರ್ತದೆ, ಮತ್ತು ನೀರನ್ನು ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಅಲ್ಲೇ ತಂಪು ಉಳಿದ್ಬಿಡುತ್ತೆ. ಹಾಂ, ಅಲ್ಲೇ ಅಂದರೆ ಆ ರೌಂದಿ ತಂಪು ಭೂಮಿಯೊಳಗೆ ತಂಪು ಹಿಡಿದಕ್ಕೆ ಸೈಜ್ ಕಬ್ಬು ಬರ್ತದೆ, ಮತ್ತು ಇಳುವರಿನೂ ಹೆಚ್ಚಾಗಿ, ಮತ್ತು ತಿಂಗಳಿಗೆ ಒಂದು ಸತಿನು ನೀರು ಬಿಟ್ಟರೆ ಇದು ಆಗ್ತಾ ಇದೆ ತೇವಾಂಶ ಇದಕ್ಕೆ ಭೂಮಿಯಲ್ಲಿ. ಈ ಬುಕ್ಣಿ ಮಾಡೋದು ಅಂತ ಹೇಳಿ, ಬುಕ್ಣಿ ಮಾಡಿದಕ್ಕೆ ಬುಕ್ಣಿ ಮಾಡಲಾರ್ದೆ ಇದ್ದದಕ್ಕೆ ಕರಗ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಈಗ ಅದು ಬುಕ್ಣಿ ಮಾಡಲಿಲ್ಲ ಅಂದ್ರೆ ಅದು ಇದು ಆಗೋಂಗಿಲ್ಲ, ಅಂದ್ರೆ ನೀರು ಹಿಡಿದಕ್ಕೆ ಸಹ ಇದು ಕರ್ಗೋಂಗೇ ಇಲ್ಲ. ಅದು ಬುಕ್ಣಿ ಮಾಡಿದ ಭೂಮಿ ಇದು ಆಗ್ತದೆ, ಅವು ಸಣ್ಣ ಸಣ್ಣ ತುಕಡೆ ಆಗ್ತದೆ, ಆ ತುಕಡೆ ಆದ ಕೂಡಲೇ ಆಗಿಂದಾಗ ಸ್ವಲ್ಪ ಬೇಗ ಕೊಳಿತು ಹೋಗ್ತೀವಿ, ಒಂದು 2 ತಿಂಗಳದಾಗಂದ್ರೆ ಕೊಳಿತತ್ತೆ. ಅದು ಆದ್ರೆ ಒಂದು 4 ತಿಂಗಳ ಬೇಕು, ಮತ್ತೆ ಬೇಗ ಇದು ಆಗೋಂಗಿಲ್ಲ, ಅದು ಕೊಳಿಯೋಂಗಿಲ್ಲ. ಬುಕ್ಣಿ ಆದ್ಮೇಲೆ ಮತ್ತೆ ಮಣ್ಣಲ್ಲಿ ಮುಚ್ಚಬೇಕಾ ಅದನ್ನ? ಇಲ್ಲ ಇಲ್ಲ, ಬುಕ್ಣಿ ಆದ್ಮೇಲೆ ಆ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ಕೇಶನ್ ಇದು ಮಾಡ್ತೇವಲ್ಲ, ಆ ಹಣ್ಣು ನೀರು ಬಿದ್ದು ಬಿದ್ದು ಅವು ತನ್ನಿಂದ ತಾನೇ ಕೊಳತ್ತಿ ಇದು ಆಗ್ತದೆ. ಮತ್ತು ಎರೆಹುಳ ನಾವು ಬಿಟ್ಟಿದ್ದೇವೆ, ಆ ಎರೆಹುಳದಿಂದ ಮತ್ತು ಹೆಚ್ಚಿಗೆ ಆಗಿಂದ ಇದು ಮಾಡ್ತಾ ಇದ್ದಾವೆ, ಎರೆಹುಳ ತಿಂದು ಅವು ಎಲ್ಲ ಕಸು ಮಾಡ್ತಾ ಇದ್ದಾವೆ ಭೂಮಿಯೆಲ್ಲ. ಹಿಂಗಾಗಿ ನಮ್ಮ ಇಳುವರಿ ಹೆಚ್ಚು ಬರ್ತಾ ಇದ್ದೇವೆ ಈಗ. ಮತ್ತೆ ಹಾಗೆ ಮಾಡಿದಾಗ ನಾವು ಸಗಣಿ ಗೊಬ್ಬರ ಅಥವಾ ಸಗಣಿ ನೀರು ಕೊಡೋದಿದೆಯಲ್ಲ, ಬಹಳ ಮುಖ್ಯವಾದದ್ದು. ಯಾಕಂತೇಳಂದ್ರೆ ಅಲ್ಲಿ ನೈಟ್ರೋಜನ್ನು ಎಲ್ಲ ಬೇಕಾಗುತ್ತೆ, ನೀವು ಯೂರಿಯಾ ಕೊಡಲ್ಲ, ಅದ್ರ ಬದಲಿ ನೈಟ್ರೋಜನನ್ನು ಈ ಸಗಣಿ ಮೂಲಕ ಕೊಡುವಾಗ ನಮ್ಮ ಬೆಳೆಗಳಿಗೆ ನೈಟ್ರೋಜನ್ನು ಅಲ್ಲಿ ಒದಗು ಹಾಗೆ ಮಾಡ್ಬೇಕಂದ್ರೆ ಅಲ್ಲಿ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಮತ್ತು ಸಾವಯವ ಪದಾರ್ಥಕ್ಕೆ ಅಲ್ಲಿ ಸರಿಯಾಗಿ ಕರ್ಗೋಂಗೆ ಮಾಡಿದರೆ ಅಲ್ಲಿ ನೈಟ್ರೋಜನ್ ಸಿಕ್ಕ ಸಿಗುತ್ತೆ. ಈಗ ನಾವು ಮತ್ತೀಗ ಕೃಷಿ ಇಲಾಖೆಯಿಂದ ಮೊನ್ನೆ ಇದೇ ಹೋದ ವಾರದಲ್ಲಿ ಇದಕ್ಕೆ ಹಾವೇರಿಯ ಟ್ರೈನ್ ಮಾಡಿ ಅವು ಗೋ ಕೃಪಾಮೃತ ಅಂಥೇಳಿ ಅವು ಮಾಡಲಿಕ್ಕೆ ಈಗ ಹಚ್ಚಿದ್ದಾರೆ, ಅದನ್ನು ಈಗ ನಾವು ರೆಡಿ ಮಾಡಿದ್ದೇವೆ. ಈಗ ಅದೇ ಸ್ಪ್ರೇ ಮಾಡಿ ಅವು ಎಲ್ಲ ಇದು ಮಾಡ್ತಾ ಇದ್ದೇವೆ. ಈಗ ನಾವು ಅಂದರೆ ಸಾವಯವನ್ನೇ ಮಾಡಬೇಕಂಥೇಳಿ ಹೆಚ್ಚು ಇದು ಒತ್ತು ಕೊಡ್ತಾ ಇದ್ದೇವೆ, ಅದರಿಂದ ಈಗ ಸಾಕಷ್ಟು ನಮಗೆ ಇದು ಅನುಭವ ಬಂದದೆ ಅಂಥೇಳಿ ನಾವು ಇದು ಮಾಡಿದ್ದೇವೆ. ಏನದು ಗೋವು ಕೃಪಾಮೃತ, ಏನು ಹೆಂಗೆ ತಯಾರು ಮಾಡೋದು ಅದನ್ನೆಲ್ಲ? ಅದು ಗೋವು ಕೃಪಾಮೃತ ಅಂದ್ರೆ ನಾವು ಜವಾರಿ ಆಕಳ ಅದರ ಹೈನು ಇದು ಮೊಸರು ಮತ್ತು ಸಾವಯವ ಬೆಲ್ಲ ಒಂದು ಬ್ಯಾರಲಿಗೆ 1.5 ಲೀಟರ್ 1-2 ಕೆಜಿ ಬೆಲ್ಲ ಅವು ನೀರಿನಲ್ಲಿ ಹಾಕಿ 7 ದಿವಸ ಕೊಳಲಿಕ್ಕೆ ಹಚ್ಚಿ ಅವು ದಿನ ಬೆಳಗ್ಗೆ ತಿರುಗಿಸೋದು, ಒಂದು ಸೈಡಿಂದ ತಿರುಗಿಸಿ 7 ದಿವಸ ಆದ್ಮೇಲೆ ಅವು ಸ್ಪ್ರೇ ಮಾಡೋದು. ಹಿಂಗಾಗಿ ಎಲ್ಲ ಇದು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಈಗ ಆದರೂ ನಮಗೆ ಇದು ಗೊತ್ತಿಲ್ಲ, ಒಟ್ಟು ಈಗ ರೆಡಿ ಮಾಡ್ತಾ ಇದ್ದೇವೆ. ಈಗ ಇನ್ನು ಮುಂದೆ ಸ್ಪ್ರೇ ಮಾಡಿ ಇದು ಮಾಡೋದು. ಈಗ ಸ್ಪ್ರೇ ಮಾಡೋದಂದ್ರೆ ಗಿಡಕ್ಕೆ ಸ್ಪ್ರೇ ಮಾಡೋದ? ಗಿಡಕ್ಕೆ ಮತ್ತು ಬುಡಕ್ಕೆ ಮತ್ತು ಎಲ್ಲ ನಾವು ಯಾವ ಬೆಳೆ ಬೆಳಿತೇವಲ್ಲ ಆ ಬೆಳೆಗೆ ನಾವು ಇದು ಕೊಡೋದು. ಅದನ್ನ ನೇರವಾಗಿ ಹಾಕೋದು ಅಥವಾ ಒಂದು ಬಕೆಟ್ ನೀರಿನೊಳಗೆ ಇವನ್ನ 2 ಲೀಟರ್ ತಗೊಂಡು ಹಾಕೊಂಡು ಹಿಂಗೆ ಸಿಂಪರಣೆ ಮಾಡೋದು ಹೆಂಗಿದೆ? ಒಂದು ಪಂಪಿಗೆ ಸ್ಪ್ರೇ ಪಂಪ್ ಇರ್ತದಲ್ಲ ಅದರೊಳಗೆ 16 ಲೀಟರಿಗೆ 2 ಲೀಟರ್ ಗೋವಾಮೃತ ಅಂತೇಳಿ ಹಾಕೋದು, ಅದರಿಂದ ಸ್ಪ್ರೇ ಮಾಡೋದು. ಅದು ಮತ್ತೆ ಅಲ್ಲಿ ಕಸ ಕಡ್ಡಿ ಏನಾದರೂ ಇರ್ಬೋದು ಸೋಸ್ಬೇಕು, ಅವು ಸೋಸಿ ಅವು ಎಲ್ಲ

ಹೀಗೆ ಉತ್ಪನ್ನ ಮಾಡ್ಕೊಂತ ಇದು ಕೃಷಿಯಲ್ಲಿ ಯಾವ್ದು ಸಹಾಯ ಮಾಡುವುದು ಅಂತ ಹೇಳಿ ಇದು ಮಾಡ್ತಾ ಇದ್ದೇವೆ. ಈಗ ತರಕಾರಿನೂ ಬೆಳಿತಾ ಇದ್ರಿ ನಾವು ಈ ವರ್ಷ? ಈಗ ಅಂದ್ರ ಹೋದ ವರ್ಷ ಅಷ್ಟು ಬೆಳೆಸಿದ್ದೇವ ಟೊಮೆಟೊ ಅಷ್ಟು ಬಾಳೆ ಇದ್ರಕ್ಕ ಅಂದ್ರ ಡಿಪ್ಲಿಕೇಶನ್ ಇತ್ತು, ಅವು ಬಾಳೆ ಸಸಿ ಸಣ್ಣ ಇದ್ದವಲ್ಲ ಅದ್ರೊಳಗ ಬಾಳೆ ಇದು ಹಾಕಿದ್ದೇವೆ. ನಾವೆಲ್ಲ ತರಕಾರಿ ಮಾಡಿಸೋಂಗಿಲ್ಲ ಹೆಚ್ಚು. ಅದೇ ವರ್ಷ ಮಾಡಿದ್ದೇವೆ ನಮ್ ಲ್ಯಾಟ್ರಿ ಹತ್ತಂಗ ಹತ್ತದು 1 ಲಕ್ಷ ರೂಪಾಯಿ ಒಂದು ಎಕರೆಗೆ ಅಂದ್ರೆ ನಮ್ ಸಾಮಾನ್ಯ ಬೇರೆ ಯಾವ್ದು ನಮ್ ಟ್ರ್ಯಾಕ್ಟರ್ ಅದೇ ಸ್ವಲ್ಪ ನಾವು ಹೊರಗಿಂದ ಜನ ತಗೊಂಡ್ಬಂದು ಈ ಶುಗರ್ ಫ್ಯಾಕ್ಟ್ರಿ ಟ್ರ್ಯಾಕ್ಟರ್ ಹಚ್ತೇವ ಅದ್ರ ಕಡೆ ಎಲ್ಲ ಸ್ವಲ್ಪ ಲಕ್ಷ ಇದೆ. ನಾವು ಈ ತರಕಾರಿ ಇದಕ್ಕೆ ಅಷ್ಟ ಇಷ್ಟು ಮಾಡೋಂಗಿಲ್ಲ. ನಮ್ಮ ಮನೆಯವರು ಇದ್ದಾರೆ ಅವರೆಲ್ಲ ಆಕಳು ಮತ್ತು ಎಮ್ಮಿದು ಇವು ಮಾಡ್ತಾರೆ ಅವರೆಲ್ಲ. ನಾವೆಲ್ಲ ಟ್ರ್ಯಾಕ್ಟರ್ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿಗೆ ಹಚ್ತೇವೆ. ಇಲ್ಲಿ ಮಂಗನ ಕಾಟ ಅವೆಲ್ಲ ಇರುತ್ತೆ, ತರಕಾರಿಗಾಲಿ ಹಣ್ಣಿನ ಬೆಳೆಗಾಲಿ ತೊಂದರೆ ಮಾಡ್ತಾವ ಇಲ್ಲಿ ನಮ್ಮ ಸಾಕಷ್ಟು ಮಂಗಿನ ಕಾಟ ಸ್ವಲ್ಪ ಇದೆ. ಅವು ಎಲ್ಲ ಹೆಚ್ಚು ನಾವು ಇದು ಇನ್ ಮುಂದೆ ಇದಕ್ಕೆ ಹೋಗಿದ್ದೆ ಹಾವೇರಿಗೆ ಹೋಗಿದ್ದೇವೆ ನಾವು. ಅವ್ರು ಜೀವಾಮೃತ ಮತ್ತು ಅವು ಎಲ್ಲ ಇದು ಸ್ಪ್ರೇ ಮಾಡಿದ ಕೂಡಲೇ ಅವು ಮಂಗಿನ ಕಾಟ ಹೆಚ್ಚು ಆಗೋಂಗಿಲ್ಲ ಅಂತ ಹೇಳಿದ್ದಾರೆ. ಅದೇ ಈಗ ನಾವು ಸ್ಪ್ರೇ ಮಾಡ್ತಾ ಇದ್ದೇವೆ, ಈಗ ಇನ್ ಮುಂದೆ ನೋಡೋದು ಹೆಂಗ ಆಗ್ತದೆ ಅಂತ ಹೇಳಿ ವಿಚಾರ ಅದೇ. ಈಗ ಇನ್ನೊಂದು ಏನಂದ್ರೆ ಅಡಿಕೆ ಒಳಗೆ ಬಾಳೆ ಹಾಕಿದ್ರಲ್ಲ, ಬಾಳೆ ಯಾಕೆ ಹಾಕ್ಬೇಕು ಅಂದ್ರೆ ಅಡಿಕೆ ಬಾಲ್ಯಾವಸ್ಥೆಯಲ್ಲಿ ಇರುವಾಗ 2-3 ವರ್ಷ ಅದಕ್ಕೆ ನೆರಳು ಬೇಕು. ಬಾಲ್ಯಾವಸ್ಥೆಯಲ್ಲಿ ಅದಕ್ಕೆ ನೆರಳು ಬೇಕು ಅಂದ್ರೆ ಬಾಳೆನ ಚಂದ ಇರುತ್ತೆ, ಸರಿಯಾಗಿ ಹುಲಸಾಗಿ ಬೆಳೆಯುತ್ತೆ, ಇದು ನೆರಳಲ್ಲಿ ಇರುವಂಗೆ ನೋಡ್ಕೊಳ್ಳಿ. ಬಾಲ್ಯಾವಸ್ಥೆಯಲ್ಲಿ ಬಿಸಿಲು ಜಾಸ್ತಿ ಅಂದ್ರೆ ಅಡಿಕೆಗೆ ತೊಂದರೆ ಆಗುತ್ತೆ, ಮತ್ತೆ ಅದು ಬೆಳೆದಂಗಿಲ್ಲ ಬೆಳೆದಂಗಿಲ್ಲ ಬಿಸಿಲಿಗೆ ಒಕ್ಕೊಂಬಿಡುತ್ತೆ. ಅದಕ್ಕಾಗಿ ಬಾಳೆ ಕಂಪಲ್ಸರಿ ಹಾಕ್ಬೇಕು ಆ ಟೈಮಲ್ಲಿ. ಈಗ ನುಗ್ಗೆ ಹಾಕ್ರಿ ಮಧ್ಯೆ ಮಧ್ಯೆ ಅಂತ ಹೇಳಿದಾಗ ಮಂಗನ ಕಾಟ ಇದೆ ಅಂತ ಹೇಳಿದ್ರಿ, ಹಂಗಾಗಿ ಬಾಳೆ ಹಾಕಿದಾಗ ಮಂಗನ ಕಾಟ ಇರಲಿಲ್ಲ ಬಾಳೆ ಆ ಟೈಮಿಗೆ? ಬಾಳೆ ಅವು ಗಿಡ ಸಣ್ಣ ಗಿಡ ಇರ್ತಾವ. ಒಂದಂದ್ರೆ ನಾವು ಮನುಷ್ಯರು ಒಬ್ರು ಇದ್ರು ಕಾಯ್ಕೊಂತಿದ್ದೇವೆ, ಅದನ್ನು ಸ್ವಲ್ಪ ಗಿಡ ಗಿಡ್ಡ ಇದ್ದ ಕೂಡಲೇ ಅವು ಹೆಚ್ಚು ಬರೋಂಗಿಲ್ಲ. ಹಿಂಗಾಗಿ ನಮ್ಗೆ ಅವು ಮಂಗನ ಕಾಟ ಹೆಚ್ಚು ಕಾಣಲೇ ಇಲ್ಲ ಅವು. ಅದೇ ಈಗಿನ ಮುಂದೆ ಯಾವ ಅಡಿಕೆ ತೋಟ ಹಚ್ಚಿದೇವು ಅಂದ್ರೆ ಸ್ವಲ್ಪ ಗಿಡ ದೊಡ್ಡ ಇರ್ತಾವ, ಅದ್ರ ಮ್ಯಾಗ ಒಂದೊಂದು ಹಾರ್ಕೊಂತ ಹೋಗ್ಬಿಡ್ತಾವು, ಅದೇ ಕಾಟ ಹೆಚ್ಚಾಗ್ತದೆ ಅಂತೇಳಿ ನಾವು ಅವು ಬಾಳೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಅದ್ರ ಮತ್ತು ನುಗ್ಗಿನೂ ಹೆಚ್ಚು ಮಾಡ್ತಾ ಇಲ್ಲ. ಅದಕ್ಕೆ ಈಗ ನುಗ್ಗಿನೂ ಬೀಜ ಎಲ್ಲ ತೊಗೊಂಬಂದು ಇಟ್ಟಿದ್ದೇವೆ, ಆದ್ರೆ ಹಾಕಿದ್ರೆ ಮತ್ತೆ ನಮಗೆ ತೊಂದರೆ ಆಗ್ತದೆ ಅಂತೇಳಿ ಮತ್ತೆ ಹಂಗ ಬಿಟ್ಟು ಇಟ್ಬಿಟ್ಟಿದ್ದೇವೆ ಬೀಜ. ಮತ್ತೆ ಅವು ಏನಂದ್ರೆ ಮಂಗ ಇರ್ತವು, ಕೀಟ ಇರ್ತವು, ರೋಗ ಇರ್ತವು, ಪ್ರಾಣಿ ಪಕ್ಷಿ ಎಲ್ಲ ಇದ್ದೇ ಇರ್ತವು. ಅವು ತಿಂತಾವ ಅಂತೇಳಿದ್ರೆ ನಾವು ಹಾಕಲಾರದಿರೋದು ಎಷ್ಟು, ಅವೊಂದು ಸ್ವಲ್ಪ 25% ತಿನ್ಲಿ, ಉಳ್ಕಿದ್ದು ನಮ್ಗೆ ಸಿಗ್ಲಿ, ಆ ಒಂದು ಗುಣ ಬೇಕಲ್ಲ. ಅವು ನಮ್ಗೆ ಅದನ್ನ ಎಲ್ಲ ಸಾಕೋ ಪ್ರಶ್ನೆ ಇದಾವ ಎಲ್ಲ, ಆದ್ರೂ ನಾವು ಇನ್ನು ಭಾಳ ಕಾಡಿಸ್ತಾ ಇದ್ದಾವ. ನಾವು ಹೆಚ್ಚು ಹೊಲದಲ್ಲಿ ಇರೋಂಗಿಲ್ಲ. ಆ ಶುಗರ್ ಫ್ಯಾಕ್ಟ್ರಿ 6 ತಿಂಗಳಂತೂ ಅಲ್ಲಿ ಫ್ಯಾಕ್ಟ್ರಿ ಕಡೆ ಹೋಗ್ತೇವ, ಇಲ್ಲಿ ಕಾಯೋರು ಬೇಕಾ ಅದ್ರ ಸಲುವಾಗಿ ನಾವು ಸ್ವಲ್ಪ ಇದು ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಗೆ ಬೇಕಷ್ಟು ಆನೆ ಅವು ಎಲ್ಲ ಪ್ರಾಣಿದ ಎಲ್ಲ ಇದು ಸಹಕಾರ ಇದ್ದೇವೆ, ಆದ್ರೂ ಅವು ಎಲ್ಲ ಬಂದು ಅವು ಉಕ್ಕಿದ್ಮೇಲೆ ನಮಗೆ ಬರ್ತೈತಿ. ಅವು ತಿಂದು ಹೋದ್ಮೇಲೆ ನಾವು ಆದ್ರೂ ನಾವು ಕಾಯ್ತೇವೆ, ಆದ್ರೂ ನಮ್ಗೆ ಎಷ್ಟು ಪ್ರಶ್ನೆ ಇರ್ತಾವ ಅಷ್ಟು ನೋಡ್ಕೊಂತಿರೋದು. ಅದರಲ್ಲಿ ನಾವು ಸಹಾಯ ಎಷ್ಟು ಅವ್ರು ತಿಂದು ಉಳಿದಿದ್ದ ನಮ್ಗೆ ರೈತರದ್ದು ನಮ್ಮ ಮತ್ತೆ ನಾವು ಎಲ್ಲ ಸಾಕಾಗೋಂಗಿಲ್ಲ, ಆದ್ರೂ ಅದ್ರೊಳಗೆ ಕಾಯ್ಕೊಂತಿರೋದು ನಮ್ಮ ಪ್ರಶ್ನೆ ಇಲ್ಲಲ್ಲ. ಒಟ್ಟಾರೆ ಏನ್ ಹೇಳ್ತೀರಿ, ಇಷ್ಟೆಲ್ಲಾನು ಕೃಷಿ ಹಿನ್ನೆಲೆಯಿಂದ ಬೆಳ್ಕೊತ ಬಂದಾಗ ಅವ್ವ ಅಪ್ಪ ಮಾಡಿದ್ದು ಅಜ್ಜ ಮಾಡಿದ್ದು ಅವನ್ನೆಲ್ಲ ನೋಡ್ಕೊತ ಬಂದಿರ್ತೀವಿ. ಈಗ ಹೊಸದಾಗಿ ಹೊಸ ತಂತ್ರಜ್ಞಾನ ಬಂದಿರುತ್ತೆ, ಸಾಕಷ್ಟು ವಿನ್ಯಾಸಗಳು ಹುಟ್ಟುಕೊಂಡಿರ್ತವೆ, ಏನು ಅನ್ಸುತ್ತೆ ಕೃಷಿ ಈಗ ಅಂದ್ರೆ? ಮೊದಲು ನಮ್ಮ ತಂದೆಯವರು ಇದ್ದಾಗ ಕೃಷಿ ಮಾಡ್ತಿದ್ರು ಅವರು, ಇದೇ 3 ಎಕರೆ ಒಳಗದಾಗ ಬರೀ 40 ಚೀಲ ಭತ್ತ ಬೆಳೀತಿದ್ರು ಅವರು. ಆದ್ರೆ 40 ಚೀಲ ಎಲ್ಲಿ ಅವ್ರು ಸಾಕಾಗಿಲ್ಲ, ಬರೀ ಅಕ್ಟೋಬರ್ ಡಿಸೆಂಬರ್ದಾಗ ಅಂದ್ರೆ ಮುಗ್ದೋಗ್ತಿತ್ತು ಅವ್ರದ್ದು. ಜನವರಿಂದ ಮತ್ತೆ ಅಲ್ಲಿ ಆ ಕಡೆ ಈ ಕಡೆ ಎಲ್ಲರ ಕೆಲಸಕ್ಕೆ ಹೋಗೋದು, ಅವು ಎಲ್ಲ ಇದು ಮಾಡ್ತಿದ್ರು. ಈ ಆ ಟೈಪ್ ಇಲ್ಲವೇ ಇಲ್ಲ. ಈಗ ನಾವು ಸಾಕಷ್ಟು ಕಬ್ಬು ಎಲ್ಲ ಬೆಳೆಸಿ ಇವೆಲ್ಲ ಅವ್ರು 40 ಇದಕ್ಕೆ ಅವಾಗ 300 ರೂಪಾಯಿ 400 ರೂಪಾಯಿ ಚೀಲ ಇತ್ತು, ಕ್ವಿಂಟಲ್ ಇತ್ತು ಅವಾಗ ಎಷ್ಟು 30,000-40,000 ರೂಪಾಯಿ ಆಗ್ತಿತ್ತು. ಈಗ ನಾವು ಹಂಗಿಲ್ಲ, ಆದಷ್ಟು ಈಗ ಒಂದೇ ಇದ್ರೊಳಗೆ ಅಂದ್ರೆ ಕಬ್ಬಿನ ಅವ್ರದ್ದೇ ದುಡ್ಡು ಹೋದ್ರು ನಮ್ಮ ಬಾಕಿ ಕಳೆ ಅವು ಎಲ್ಲ ಇದ್ರೊಳಗೆ ಅಂದ್ರೆ ನಾವು ಬಾಳೆ ಅವು ಇದು ಕುರಿಗಿ ಹೈನುಗಾರಿಕೆ ಅವು ಇಷ್ಟರೊಳಗೆ ಎಲ್ಲ ನಾವು ಜೀವನಿಸ್ತಾ ಆಗ್ತಾ ಇದ್ದೇವೆ. ಆ ಕಬ್ಬಿನ ಅಷ್ಟೆಲ್ಲ ಸ್ವಲ್ಪ ಉಳಿತಾ ಇದ್ದೇವೆ. ಈಗ ಮೊದಲಿನ ಟೈಪ್ ಏನೂ ಇಲ್ಲ ಅಂದ್ರೆ ಬೇಸಿಗಾಲದಾಗ ಎಲ್ಲ ಕೆಲಸ ಮಾಡೋದು ಅವು ಎಲ್ಲ ಹೈನುಗಾರಿಕೆ ಅವು ಎಲ್ಲ ಬಂದಿದ್ದು ಲಾಭ ಅದೇ ಖರ್ಚು ಮಾಡುವುದ್ರು ಕಬ್ಬಿನ ಅಷ್ಟು ದುಡ್ಡು ಉಳಿತಾ ಇದ್ದಾವೆ. ಈಗ ಮೊದಲೆಲ್ಲ 30 ಚೀಲದ 40 ಚೀಲ ಭತ್ತದಾಗ ಏನು ಉಳಿಯೋಂಗಿಲ್ಲ ಆಗಿತ್ತು, ಅವ್ರಿಗೆ ಊಟಕ್ಕೆ ಸಾಗಲ್ಲ ಹೋಗಿತ್ತು. ಹಿಂಗಾಗಿ ನಮ್ಮ ಈ ಜೀವನ ಅಂದ್ರೆ ಈಗ ಸ್ವಲ್ಪ ಕೃಷಿಯಲ್ಲಿನೇ. ಈಗ ಯಾರು ನೌಕರ ಅಲ್ಲ, ಯಾರಿಲ್ಲ, ನಾವು ಎಷ್ಟು ಗಂಟೆಗೆ ಬೇಕಾದ್ರೆ ಬರೋದು, ಎಷ್ಟು ಗಂಟೆಗೆ ಆದ್ರೂ ಹೋಗೋದು, ಯಾರು ಕೇಳುವಂಗಿಲ್ಲ, ಏನಿಲ್ಲ. ಈ ನೌಕರ ಸಾವಿರ ಮಂದಿದೇನು ಟೈಮ್ ಟೈಮಿಗೆ ಹೋಗ್ಬೇಕು, ಇನ್ ನಮ್ಮ ರಜೆ ಇಲ್ಲ, ಅವು ಇಲ್ಲ, ಏನಿಲ್ಲ ಅಂತ ಹೇಳೋಂಗೆ ಇಲ್ಲ ನಾವು. ಅಂದ್ರೆ ನಮ್ಮ ಸ್ವಂತ ಜೀವನ, ನಾವು ಏನು ಬೇಕಾದ್ರೂ ಅವಾಗ ಟೈಮ್ ಮಾಡೋದು,

ಚಚಿ ಮಾರ ಕೊಟ್ಟರು ತೋ ಬಾಗಿಲ ಮೆಂಡ ಗಳಿ ಅಂದು ಗಳವಾಗೆ ಹೊಟ್ಟೆ ಒಳಗಲ್ಲ ಕಳ ಮಳಿಯೋ ಮಗಳೇ ಮೆಟ್ಟಾಂಗಳ ಗಳವಾ